ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳು ಹಾಗೂ ಸಂರಕ್ಷಣೆ ಕುರಿತು ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಪ್ರಧಾನ ವಿಜ್ಞಾನಿಯಾದ ಪ್ರೊಫೆಸರ್ ಪಿ ಸುರೇಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ರೈತ ಬಂಧವರು ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಪಿ ಸುರೇಂದ್ರ ಅವರಿದ್ದಾರೆ. ಇವರು ಪ್ರಧಾನ ವಿಜ್ಞಾನಿಗಳು. ಭತ್ತದ ತಳಿ ಸಂಶೋಧನೆಯಲ್ಲಿ ಅನೇಕ ಮೈಲುಗಲ್ಲನ್ನು ದಾಟಿದಂಥವ್ರು. ಈಗ ಶಿರ್ಸಿಯಲ್ಲಿರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಮ್ಮ ಭತ್ತದ ತಳಿಗಳು ಇದಾವಲ್ಲ, ಅವು ಪ್ರಪಂಚಾದ್ಯಂತ ನೋಡಿದಾಗ ಲಕ್ಷಾಂತರ ಇದಾವು ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲೇ ಸಾವಿರಾರು ಇದಾವು. ಸ್ಥಳೀಯವಾಗಿ ಕೂಡ ಅನೇಕ ತಳಿಗಳು ಇದಾವು, ಅದರಲ್ಲಿ ಕೆಲವೊಂದಿಷ್ಟು ನಶಿಸಿ ಹೋಗ್ತಾ ಇದಾವು. ಹಾಗಾಗಿ ಈ ತಳಿಗಳ ಕುರಿತನ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಸುರೇಂದ್ರ ಅವರು. ನಮಸ್ಕಾರ. ಈಗ ಭತ್ತದ ತಳಿ ಪ್ರಪಂಚಾದ್ಯಂತ ನಾವು ನೋಡಿದಾಗ ಒಟ್ಟು ಎಷ್ಟು ತಳಿ ಇರ್ಬೋದು? ಸರಿ ಸುಮಾರು 2-2.5 ಲಕ್ಷ ತಳಿಗಳನ್ನು 1956 ಸ್ಥಳೀಯವಾಗಿ ಮತ್ತು ಪ್ರಪಂಚಾದ್ಯಂತ ಎಲ್ಲೆಲ್ಲಿ ಬೆಳೀತಿದ್ರು ಕಲೆಕ್ಟ್ ಮಾಡಿ ಮನಿಲಾದಲ್ಲಿರುವಂಥ ನಮ್ಮ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರದಲ್ಲಿ ಶೇಖರಿಸಿ ಅದನ್ನು ಕಾಪಾಡಿಕೊಂಡು ಮತ್ತು ಅದನ್ನು ಉಪಯೋಗಿಸ್ಕೊಂತ ಬರ್ತಾ ಇದ್ದಾರೆ. ಅದರಲ್ಲಿ 50% ಹೆಚ್ಚು ಭಾರತದಿಂದಲೇ ನಾವು ತಳಿಗಳನ್ನು ಇಂದಿನ ನಮ್ಮ ವಿಜ್ಞಾನಿಗಳು ಅಲ್ಲಿಗೆ ಸಲ್ಲಿಸಿರ್ತಾರೆ. ಅದೇ ರೀತಿ ದೆಹಲಿಯಲ್ಲಿ ಸಹ ಒಂದು ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ನಮ್ಮ ಸ್ಥಳೀಯ ತಳಿಗಳನ್ನು ಸಹ ವಿಜ್ಞಾನಿಗಳು ಶೇಖರಿಸಿಟ್ಟಿದ್ದಾರೆ. ಅಂದರೆ ಕೋಲ್ಡ್ ಸ್ಟೋರೇಜಲ್ಲಿ ಇರೋದ್ರಿಂದ ಭಾಳ ವರ್ಷಗಳ ಕಾಲ ಬೆಳೆದಲ್ಲೇ ಹಾಗೆ ಇಟ್ಕೊಂಡು ಅದನ್ನು ಯಾರಿಗೆ ಬೇಕಾಗುತ್ತೆ ಅವರಿಗೆ ಕೊಡೋವಂಥ ವ್ಯವಸ್ಥೆ ನಮ್ಮಲ್ಲೂ ಇದೆ. ಅದರ ಗುಣಧರ್ಮಗಳು ಒಳ್ಳೇದು ಬೇಕು ಅಂದಾಗ ನಾವು ಅವರಿಗೆ ಸಲ್ಲಿಸಿದರೆ ಅವರು ಅದನ್ನು ಕಟ್ ಕಳಿಸ್ತಾರೆ, ಅದನ್ನು ನಾವು ಉಪಯೋಗಿಸ್ಕೊಂಡು ಮತ್ತೆ ತಳಿಯ ಅಭಿವೃದ್ಧಿಯಲ್ಲಿ ಅಳವಡಿಸ್ಕೊಳ್ಬೋದು. ಅದೇ ರೀತಿ ನಾವು ಉತ್ತರ ಕನ್ನಡಕ್ಕೆ ಬಂದರೆ ಈ ಭಾಗದಲ್ಲಿ ತಲತಲಾಂತರದಿಂದ ಸ್ಥಳೀಯವಾಗಿ ಅನೇಕ ತಳಿಗಳನ್ನು ಬೆಳೆಯುತ್ತಿದ್ದರು. ಅದಕ್ಕೆ ಮಾಹಿತಿಯಾಗಿ 1884 ಬ್ರಿಟಿಷ್ ಒಬ್ಬ ವಿಜ್ಞಾನಿ ಭಟ್ಕಳದಿಂದ ಅಗಡಿ ತುತ್ತದಲ್ಲಿರೋ ಅಗಡಿ ತನಕ ಕುದುರೆ ಮೇಲೆ ಸವಾರಿ ಮಾಡ್ಕೊತ ಅಲ್ಲಿಂದ ಎಲ್ಲ ರೈತರನ್ನು ಭೇಟಿ ಮಾಡಿ ಅವರಲ್ಲಿರುವ ತಳಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದಾಗ 224 ವಿವಿಧ ರೀತಿಯ ಸ್ಥಳೀಯ ತಳಿಗಳನ್ನು ಅಂದಿನ ರೈತರು ಬೆಳೆಯುತ್ತಿದ್ದರು. ತದನಂತರದಲ್ಲಿ ನಮ್ಮ ಆಹಾರ ಲಭ್ಯತೆಗೋಸ್ಕರ ಅಧಿಕ ಇಳುವರಿ ತಳಿಗಳನ್ನು 1960 ನಾವು ಪ್ರಚಲಿತ ಪಡಿಸಿದಂಗೆ ಜನಗಳು ಇಳುವರಿಗೋಸ್ಕರ ಸ್ಥಳೀಯ ತಳಿಗಳನ್ನು ಬಿಟ್ಟು ಅಧಿಕ ಇಳುವರಿ ತಳಿಗಳನ್ನು ಬೆಳೆಯಲು ಪ್ರಾರಂಭಿಸಿದಾಗ ಸ್ಥಳೀಯ ತಳಿಗಳು ನಿವೃತ್ತಿ ಹೊಂದಗೆ ಅಥವಾ ಅವು ಅಳಿವಿನಂಚಿಗೆ ಹೋಗ್ತಾ ಬಂದು ಭಾಳ ಕಡಿಮೆ ಆಗಿದ್ದಾವೆ. 2000 ಇತ್ತೀಚೆಗೆ ನಮ್ಮ ಪ್ರಪಂಚದಾದ್ಯಂತ ಇರುವಂತಹ ನಾವು ಅಕ್ಕಿ ವಿಜ್ಞಾನಿಗಳು ನೋಡಿದಾಗ ನಾವು ಬೆಳೆಯುತ್ತಿರುವ ಈಗಿನ ಅಧಿಕ ಇಳುವರಿ ತಳಿ ಇರ್ಬೋದು, ಸಂಕರಣ ತಳಿ ಇರ್ಬೋದು, ನಮಗೆ ಇಳುವರಿಯನ್ನೇ ಹೆಚ್ಚು ಕೊಡ್ತಿದ್ದ ಹೊರತು ಅದರಲ್ಲಿ ಸತ್ವವು ಬಹಳ ಕಡಿಮೆ ಇದೆ ಅಂತ ಗೊತ್ತಾಯ್ತು. 2000 ನಾವು ಹಳೆಯ ತಳಿಗಳಲ್ಲಿದ್ದಂಥ ಒಳ್ಳೆಯ ಗುಣಧರ್ಮಗಳು ಯಾವುವು, ಅದರಲ್ಲಿದ್ದ ಸತ್ವ ಏನು ಅಂತ ತಿಳ್ಕೊಂಡು ಸ್ಥಳೀಯವಾಗಿದ್ದಂಥ ಹಳೆಯ ರೈತರಿಂದ ಅದನ್ನು ಶೇಖರಿಸಿ ಅದರೆಲ್ಲ ಗುಣಧರ್ಮಗಳನ್ನು ಕಂಡುಹಿಡಿದು ಅವನ್ನ ಈಗಿನ ಅಧಿಕ ಇಳುವರಿ ತಳಿಗಳಿಗೆ ಅಳವಡಿಸಿ ಪ್ರಸರಿತ ಮಾಡಿ ಅದನ್ನು ನಾವು ವಾಪಸ್ಸು ಊಟಕ್ಕೆ ಉಪಯೋಗಿಸೋಕ್ಕೆ ಬಂದರೆ ಇಲ್ಲಿರುವಂಥ ಕೆಲವು ನ್ಯೂನತೆಗಳನ್ನ ತಡಿಬೋದು ಅಂತೇಳಿ ಪ್ರಾರಂಭಿಸ್ಕೊಂಡ್ವಿ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಅಂದರೆ ಉತ್ತರ ಕನ್ನಡದ ನಾನು ಶಿರ್ಸಿಯಲ್ಲಿ ನಮ್ಮ ಸಂಶೋಧನಾ ಕೇಂದ್ರ ಇದೆ, ಇಲ್ಲಿ ಸ್ಥಳೀಯವಾಗಿ ಇದು ಇವತ್ತಿನವರೆಗೆ 195 ಸ್ಥಳೀಯ ತಳಿಗಳನ್ನು ಶೇಖರಿಸಿ ವಿವಿಧ ಭಾಗದಿಂದ ಇಲ್ಲಿ 20 ನಾನು ಆ ಕೆಲಸವನ್ನು ಮಾಡ್ತಾ ಇದ್ದೀನಿ. ಒಂದೊಂದು ತಳಿಯು ಸಹ ಅದರದೇ ಆದಂಥ ವೈವಿಧ್ಯತೆಯನ್ನು ಹೊಂದಿದೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಅತಿಕಾಯ ಅಂತ ಒಂದು ತಳಿ ಇದೆ ಭತ್ತದ ತಳಿ. ಈಗೇನು ನಾವು ಅಲ್ಸರ್ ಅಂತೀವಿ, ಅಸಿಡಿಟಿ ಅಂತೀವಿ, ಆ ಕಾಯಿಲೆ ಇರೋವಂಥವ್ರಿಗೆ ಬರೇ ಅತಿಕಾಯನ್ನ ಅಕ್ಕಿಯ ಊಟ ಮಾಡಿದರೆ ಅವರಿಗೆ ಅಸಿಡಿಟಿ ಅನ್ನೋದು ಕಡಿಮೆ ಆಗುತ್ತೆ. ಆ ರೀತಿ ನವರ ಅಂತೇಳಿ ಕೇರಳದಲ್ಲಿ ಒಂದು ತಳಿ ಇದೆ, ಅದನ್ನು ಆಯುರ್ವೇದಿಕ್ ಔಷಧಿಯಾಗಿ ಸಹ ಉಪಯೋಗಿಸ್ತಾರೆ. ಅದು ಕೇವಲ 100-110 ದಿನದಲ್ಲೇ ಇಳುವರಿ ಕೊಡುವಂಥದ್ದು. ಆಮೇಲೆ ಭಾಳ ತಗ್ಗು ಪ್ರದೇಶದಲ್ಲಿ ಬೇರೆ ಏನೂ ಬೆಳೆಯೋಕ್ಕಾಗೋದಿಲ್ಲ ಅಂಥ ಜಾಗದಲ್ಲೂ ಸಹ ಕೆಲವು ನಮ್ಮ ತಳಿ ಇತ್ತೀಚೆಗೆ ಹೇಳ್ಬೇಕಂದ್ರೆ ಹೇಮಾವತಿ ಅನ್ನೋ ತಳಿ ಇದೆ. ಅದು 10 ಆಳದಲ್ಲಿ ನೀರು ನಿಂತಿದ್ರು ಅದರಲ್ಲೂ ಸಹ ಬದುಕಿ ಇಳುವರಿ ಕೊಡಬಲ್ಲದು. ಅದೇ ರೀತಿ ನಮಗೆ ತಿಳಿದಂತೆ ಗಜಿನಿ ಭೂಮಿ ಇದೆ ಕುಮಟಾ ಭಾಗದಲ್ಲಿ 4,000-5,000 ಎಕರೆ ಭಾಗದಲ್ಲಿ ಸಮುದ್ರದ ನೀರು ಉಕ್ಕರಿತತೆ. ಅಂಥ ಭಾಗದಲ್ಲಿ ಸಹ ಕಗ್ಗ ಅಂತ ತಳಿ ತಲತಲಾಂತರದಿಂದ ಬೆಳ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸಹ ಉತ್ತಮವಾದ ಪ್ರೋಟೀನು, ಆಮೇಲೆ ಅದರಲ್ಲಿ ಇರುವಂಥ ಎಣ್ಣೆ ಅಂಶದಿಂದ ಅಲ್ಲಿಂದ ರೈತರು ಅಥವಾ ಮೀನುಗಾರರು ಅದರ ಊಟ ಮಾಡೋದ್ರಿಂದ ಬೇರೆ ಯಾವುದೇ ತರಕಾರಿ ಸಹ ಇಲ್ಲ ಅಂದ್ರೂ ಅವರು ಚೆನ್ನಾಗಿ ಬದುಕಿದ್ದಾರೆ. ಯಾಕಂದರೆ ಅದರಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಲವಣಾಂಶಗಳಿರ್ಬೋದು, ಶರ್ಕರ ಪಿಷ್ಟ ಅದು ಎಲ್ಲನೂ ಅದರಲ್ಲೇ ಬರೇ ಭತ್ತದಲ್ಲೇ ಸಿಗ್ತಾ ಇದೆ ಅಂತ ತಿಳಿ ಕಗ್ಗ. ಅದೇ ರೀತಿ ಇತ್ತೀಚೆಗೆ ನಾವೆಲ್ಲ ಒಳ್ಳೆಯ ಬಣ್ಣಕ್ಕೋಸ್ಕರ ಮರಳಾಗಿ ಏನು BPT ಅಂತೇಳಿ ಅಥವಾ ಸೋನಾ ಮಸೂರಿ ಅಂತೇಳಿ ಏನು ಬೆಳಿತೀವಿ ಅದನ್ನು ಊಟ ಮಾಡೋದ್ರಿಂದ ನಮಗೆ ಸಕ್ಕರೆ ಅಂಶ ಭಾಳ ಸಿಗ್ತಿರ್ತದೆ. ಉಳಿದಂತೆ ಅದರಲ್ಲಿಂತ ಲವಣಾಂಶ ಎಲ್ಲಾನು ಬಣ್ಣಕ್ಕೋಸ್ಕರ ನಾವು ಪಾಲಿಶ್ ಜಾಸ್ತಿ ಮಾಡೋದ್ರಿಂದ ಹೋಗ್ಬಿಡ್ತದೆ. ಇತ್ತೀಚಿನ ದಿನಗಳಲ್ಲಿ ಅದನ್ನು ತಡೆದು ಪಾಲಿಶ್ ಕಡಿಮೆ ಮಾಡಿಬಿಟ್ಟು ಸ್ಥಳೀಯವಾಗಿ ಸಿಗುವಂತಹ ಒಳ್ಳೆಯ ಉತ್ತಮ ಕೆಂಪಕ್ಕೆಯನ್ನು ಉಪಯೋಗಿಸಿದರೆ ನಮ್ಮ ಆರೋಗ್ಯದಲ್ಲಿ ಉತ್ತಮವಾಗುತ್ತದೆ. ಅದು ಅಲ್ಲದೆ ಇದರಲ್ಲೂ ಸಹ ಈಗೇನು ನಾವು ಸೋನಾ ಮಸೂರಿ ಇತ್ತೀಚಿನ ಪ್ರಪಂಚದಾದ್ಯಂತ ಬೆಳೀತಿರುವಂಥ ಉತ್ತಮ ತಳಿ ಏನಿದೆ ಅದಕ್ಕೂ ಸಹ ಜಿಂಕ್ ಮತ್ತು ಕಬ್ಬಿಣಾಂಶ ಇವೆರಡನ್ನು ಅಳವಡಿಸಿದಂಥ ತಳಿಗಳನ್ನು 2015-16 ಮೂರು ವಿವಿಧ ತಳಿಗಳನ್ನು ಹೈದರಾಬಾದಿನಿಂದ ಪ್ರಚಲಿತಗೊಳಿಸಿದೆ. ಕೇವಲ ಅದರಿಂದ ಊಟ ಮಾಡೋದ್ರಿಂದ ಬಾಣಂತರಿಗಿರ್ಬೋದು ಅಥವಾ ರೋಗಿಷ್ಟ ಇರೋಂಥವ್ರಿಗಿರ್ಬೋದು ಅವ್ರಿಗೆ ಬರೀ ಅದರಲ್ಲೇ ಊಟದ ಮುಖಾಂತರನೇ ಕಬ್ಬಿಣಾಂಶವನ್ನು ಮತ್ತು ಸತುವಿನ ಅಂಶವನ್ನು ನೀಡಬಹುದಾದಂಥ ತಳಿಗಳನ್ನು ಸಹ ಅಭಿವೃದ್ಧಿಪಡಿಸಿದ್ವಿ. ಇವೆಲ್ಲವೂ ಸ್ಥಳೀಯ ತಳಿಗಳಿಂದ ಪಡೆದಂಥವೇ ಆಗಿದ್ದಾವೆ. ಒಂದು ಉತ್ತಮ ಉದಾಹರಣೆ ಕೊಡ್ಬೇಕಂದ್ರೆ ರಣಬೀರ್ ಬಾಸ್ಮತಿ ಅಂತ ಹೇಳ್ಬಿಟ್ಟು ಕಾಶ್ಮೀರದಲ್ಲಿ ಬೆಳೆದಂತಹ ತಳಿ, ಅದರಲ್ಲಿ ಜಿಂಕ್ ಅಂಶ ಬಹಳ ಇತ್ತು, ಅದನ್ನು ಸಹ ಅಳವಡಿಸ್ಕೊಂಡ್ವಿ. ಈಗ ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ಚಿಟ್ಟಿ ಮುತ್ತೆಯಲ್ಲಿ ಅಂತ ಒಂದು ತಳಿ ಇದೆ, ಅದರಲ್ಲೂ ಸಹ ಕಬ್ಬಿಣಾಂಶ ಮತ್ತು ಸತುವಿನಾಂಶ ಹೆಚ್ಚಿತ್ತು. ಇವೆರಡೂ ತಳಿಗಳಲ್ಲಿರುವಂಥ ಗುಣಗಳನ್ನು ಆರಿಸಿಕೊಂಡು ನಮ್ಮ ಈ ಪ್ರಚಲಿತವಿರುವಂತಹ ಸೋನಾ ಮಸೂರಿ ಅಥವಾ BPT ಈ ಅಥವಾ ಸ್ವರ್ಣ ಇರ್ಬೋದು ಜಯ ಇರ್ಬೋದು ಈ ತಳಿಗಳಿಗೆ ಅದನ್ನು ಅಳವಡಿಸಿ ಸಂಕರಣ ರೀತಿಯಿಂದ ಅದಕ್ಕೆ ಹಾಕಿರೋದ್ರಿಂದ ಅದರಲ್ಲಿ ಸಹ ಉತ್ತಮವಾದ ಬಣ್ಣ ಎಲ್ಲ ಜೊತೆಗೆ ನ್ಯೂಟ್ರಿಯೆಂಟ್ ಸಿಗೋದ್ರಿಂದ ಆರೋಗ್ಯಕ್ಕೆ ಉತ್ತಮವಾಗ್ತಿದೆ. ಆಮೇಲೆ ಬಡವರಿಗೆ ನಾವೇನು PDS ಅಲ್ಲಿ ಅಥವಾ ಸಾರ್ವಜನಿಕ ವಿತರಿಸೋಕ್ಕೋಸ್ಕರ ಏನು ಅಕ್ಕಿ ಕೊಡ್ತಿದ್ದೀವಿ ಅವರಿಗೆ ಬೇರೆ ಏನು ಸವಲತ್ತು ಇರೋದಿಲ್ಲ, ಎಣ್ಣೆ ತೋನಕ್ಕಿರ್ಬೋದು ಅಥವಾ ಕಾಳು ಕಡಿ ತೋನಕ್ಕೆ ಅಂತರಿಗೂ ಸಹ ಅಲ್ಲಿ ಬೇಕಾದಂತಹ ಉತ್ತಮವಾದ ಗುಣಾಂಶ ಇರೋಂಥದ್ದನ್ನು ಅಕ್ಕಿಯಲ್ಲೇ ಹಾಕೋದ್ರಿಂದ ಅಥವಾ ನಮ್ಮ ಗೋಧಿ ಇದರಲ್ಲಿ ಹೆಚ್ಚಾಗಿ ನಾವು ಅಕ್ಕಿಯಲ್ಲಿ ಹಾಕಿದ್ರಿಂದ ಬರೇ ಅದರ ಅನ್ನವನ್ನು ಊಟ ಮಾಡೋದ್ರಿಂದ ಅವರಿಗೆ ಬೇಕಾದಂತಹ ಲವಣಾಂಶ ಇರ್ಬೋದು ಅವ್ರಿಗೆ ಬೇಕಾದಂಥ ಒಳ್ಳೆಯ ಸತ್ವರಹಿತವಾದ ಊಟ ಸಿಗೋದ್ರಿಂದ ಅವರ ಆರೋಗ್ಯ ಉತ್ತಮವಾಗುತ್ತದೆ. ಮಕ್ಕಳಲ್ಲಿ ಏನು ಅಪೌಷ್ಟಿಕತೆ ಕಾಣುತ್ತಿದೆಯಲ್ಲ ಅದನ್ನು ನಾವು ಕೇವಲ ಅಕ್ಕಿ ಊಟ ಮಾಡೋದ್ರಿಂದಲೇ ಕಡಿಮೆ ಮಾಡ್ಬೋದು ಅಂತೇಳಿ ಇಲ್ಲಿಗೆ 10 ವರ್ಷದಿಂದ ನಮಗೆ ಕೇಳಿದ್ದೀವಿ. ನಾವು ಗೋಲ್ಡನ್ ರೈಸ್ ಅಂತಾರೆ, ಬಂಗಾರದ ಅಕ್ಕಿ ಅಂತೇಳಿ ಪ್ರಚಲಿತ ಬಂದರು. ಒಬ್ಬ ವಿಜ್ಞಾನಿ ತನ್ನ ಸಂಶೋಧನೆಯಿಂದ ಅದನ್ನು ಅಳವಡಿಸ್ಕೊಂಡು ಅದು ಹಳದಿ ಅಕ್ಕಿಯನ್ನು ಪ್ರಚಲಿತ ಮಾಡಿದ್ರೆ ಅದನ್ನು ಊಟ ಮಾಡಿರಲ್ಲ, ವಿಟಮಿನ್ A ಬೇರೆ ಯಾವುದೇ ರೂಪದಿಂದ ಸಿಗೋದಿಲ್ಲ, ಅದು ಸಹ ಆ ಅಕ್ಕಿ ಊಟ ಮಾಡೋದ್ರಿಂದ ಸಿಗ್ತದೆ. ಅದನ್ನು 2 ವರ್ಷಗಳಿಂದ ಬಿಹಾರ್ ಮತ್ತು ಉತ್ತರ ಪ್ರದೇಶದಲ್ಲಿ ಬೆಳೆದು ಅದನ್ನು ಊಟ ಮಾಡ್ತಿದ್ದಾರೆ. ಇನ್ನು ನಮ್ಮ ಜನಮಾನಸದಲ್ಲಿ ಇನ್ನೂ ಅದು ಪ್ರಚಲಿತವಾಗಿಲ್ಲ, ಯಾಕಂದರೆ ಅದ್ರ ಬಣ್ಣಕ್ಕೋಸ್ಕರ ಜನ ಅಷ್ಟು ಇಷ್ಟಪಡ್ತಾ ಇಲ್ಲ. ಅದನ್ನು ಸಹ ನಮ್ಮ ಈ ತಳಿಗಳಲ್ಲಿ ನಾವು ಅಭಿವೃದ್ಧಿಪಡಿಸಿ ಹಾಕಿದರೆ ಎಲ್ಲ ರೀತಿಯಂಥ ಸತು ಇರ್ಬೋದು, ಕಬ್ಬಿಣಾಂಶ ಇರ್ಬೋದು, ಅದು ಅಲ್ಲದೆ ಮತ್ತು ಕ್ಯಾಲ್ಸಿಯಂ, ಆಮೇಲೆ A ವಿಟಮಿನ್ ಇರೋಂಥ ಈ ಅದನ್ನು ಎಲ್ಲನೂ ಸೇರಿಸಿ ನಾವು ಊಟದಲ್ಲಿ ಕೊಟ್ಟರೆ ಬಡತನದ ರೇಖೆಗಿಂತ ಕೆಳಗಿದ್ದವ್ರಿಗೆ ಏನು ನಾವು ಸಾರ್ವಜನಿಕ ವಿತರಿಸ್ತೀವಿ ಆ ಅಕ್ಕಿಗಳಲ್ಲಿ ಈ ಗುಣಗಳು ಬಂದು ಅದನ್ನು ನಾವು ಅವ್ರಿಗೆ ವಿತರಿಸಿದರೆ ಅವರ ಆರೋಗ್ಯ ಮಟ್ಟ ಮತ್ತು ಅವರ ಬುದ್ಧಿಮತ್ತೆಗೂ ಅದು ಉತ್ತಮವಾಗುತ್ತೆ. ಆಮೇಲೆ ಅವರ ವಿದ್ಯಾಭ್ಯಾಸದಲ್ಲೂ ಸಹ ಉತ್ತಮವಾಗುತ್ತೆ, ಯಾಕಂದರೆ ಊಟ ಸರಿ ಇಲ್ಲ ಅಂದಾಗ ವಿದ್ಯಾಭ್ಯಾಸದಲ್ಲಿ ಅಳವಡಿಸ್ಕೊಳಕ್ಕಾಗೋದಿಲ್ಲ ಬಡತನ ಅಂತಿದ್ದಾರೆ. ಅಂಥರಿಗೋಸ್ಕರ ನಾವು ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ವಿಜ್ಞಾನಿಗಳು ಅದನ್ನು ಅಳವಡಿಸ್ಕೊಂಡು ಆ ಊಟದ ಮುಖಾಂತರನೇ ಬೇರೆ ಯಾವುದೇ ಸವಲತ್ತು ಇಲ್ಲದಂತರಿಗೂ ಸಹ ಬರೀ ಅಕ್ಕಿ ಊಟ ಮಾಡೋದ್ರಿಂದಲೇ ಅವರಿಗೆ ಬೇಕಾದಂತಹ ಉತ್ತಮವಾದ ಪೌಷ್ಟಿಕಾಂಶ ಇರೋಂಥ ಅಕ್ಕಿಯನ್ನು ಕೊಡಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ವಿ. ಪ್ರಪಂಚದಾದ್ಯಂತ 1,000-1,200 ವಿಜ್ಞಾನಿಗಳು ಇದರಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈಗ ನಾನು ಸಿರ್ಸಿಯಲ್ಲೇ ಇಲ್ಲಿಗೆ 20 ವರ್ಷದಿಂದ ನಾನು ಉಳ್ಕೊಂಡು ಇಲ್ಲಿ ಸಿಗೋಂಥ ಉತ್ತಮವಾದಂಥ ತಳಿಗಳನ್ನು ಶೇಖರಿಸಿ ನನ್ನ ಸಂಶೋಧನಾ ಕೇಂದ್ರದಲ್ಲೇ 195 ವರ್ಷವಿಡೀ ಅದನ್ನು ಮೇಂಟೈನ್ ಮಾಡ್ಕೊಂತ ಅದರಿಂದ ಬಂದಂಥ ಉತ್ತಮ ಗುಣ ಇರೋಂಥವನ್ನ ಬೇರೆ ಬೇರೆ ವಿಜ್ಞಾನಿಗಳಿಗೆ ಕಳಿಸಿ ಅವು ಸಹ ಅದನ್ನು ಉಪಯೋಗಿಸ್ಕೊಂಡು ವಿವಿಧ ತಳಿಗಳನ್ನು ಈಗ ಬಿಡುಗಡೆಗೊಳಿಸ್ತಿದ್ದಾರೆ. ಅದರಿಂದ ಮುಂದಿನ ದಿನಮಾನದಲ್ಲಿ ಉತ್ತಮವಾದ ತಳಿಗಳು ಸಿಕ್ಕು ಆರೋಗ್ಯದಲ್ಲಿ ಉತ್ತಮವಾಗ್ಬೋದು ಅಂತೇಳಿ ನಮ್ಮ ನಂಬಿಕೆ ಇದೆ. ಒಂದು ಜನರಿಗೆ ಕುತೂಹಲ ಇರುತ್ತೆ ಏನಂದ್ರೆ ನೈಸರ್ಗಿಕವಾಗಿ ಲಕ್ಷಾಂತರ ತಳಿಗಳು ನಿಸರ್ಗನ ಸೃಷ್ಟಿ ಮಾಡಿತ್ತು. ಹೇಗೆ ಅಷ್ಟೆಲ್ಲ ತಳಿಗಳು ಸೃಷ್ಟಿಯಾದ ಅದೇ ಒಂದು ಭೂಮಂಡಲ ಇದ್ದಿದ್ದು ಏಳು ಭಾಗ ಆಯ್ತು. ಅದಾದ್ಮೇಲೆ ವಾತಾವರಣದಲ್ಲಿ ವರ್ಷವಿಡೀ ಬದಲಾಗ್ತಾ ಹೋಗ್ತು. ಇದೇ ರೀತಿ ನಿಮ್ ಭತ್ತದಲ್ಲಿ ಏನಾಗಿದೆ, ಭತ್ತ ಮರಳುಗಾಡಿನಲ್ಲೂ ಬರುತ್ತೆ. ಸಮುದ್ರ ಮಟ್ಟದಿಂದ ಕೆಳಗಿರುವಂತ ಮಂಕೆಪ್ಪು ಅಂತ ಪ್ರದೇಶ ಇದೆ ಅಲೆಪ್ಪಿಯಲ್ಲಿ, ಅಂತ ಭಾಗದಲ್ಲೂ ಸಹ ಬೆಳೆದು ಭತ್ತ ಎಲ್ಲಾ ರೀತಿಯಲ್ಲಿ ಅಂದ್ರೆ ಆ ಪ್ರದೇಶದಲ್ಲಿ ಅದು ಅಳವಡಿಸ್ಕೊಂಡು ಬದಲಾವಣೆಗೆ ಹೊಂದ್ಕೊಂತದೆ. ಅದಕ್ಕೆ ಅದರಲ್ಲಿರುವಂತಹ ಗುಣಧರ್ಮವನ್ನು ಬದಲಾಯಿಸಿರೋದ್ರಿಂದ ಅದೇ ರೀತಿ ಪ್ರದೇಶದಿಂದ ಪ್ರದೇಶದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಒಂದು ತಳಿ ಬದಲಾವಣೆ ಆಗುತ್ತೆ. ಆ ರೀತಿ ಇಂದಿನ ಜನಮಾಸದಲ್ಲಿ ಆಗಿನ ರೈತರು ಅವರಿಗೆ ಉತ್ತಮವಾದಂತಹ ಅವರಿಗೆ ಅನುಕೂಲವಾಗುವಂತಹ ತಳಿಗಳನ್ನು ಶೇಖರಿಸಿ ಅದನ್ನೇ ಪ್ರಚಲಿತಪಡಿಸಿದ್ರು. ಇತ್ತೀಚೆಗೆ ನಾವು ವಿಜ್ಞಾನಿಗಳು ಬಂದ ಮೇಲೆ ಅದನ್ನ ನಾವು ವೈಜ್ಞಾನಿಕವಾಗಿ ಹೇಳ್ತೀವಿ, ಆದರೆ ಹಿಂದಿನ ಕಾಲದಲ್ಲಿ ಇದ್ದಂಥ ಪ್ರದೇಶದಲ್ಲಿ ಅವರಿಗೆ ಅನುಕೂಲವಾದಂಥ ಅವರ ಪ್ರದೇಶದಲ್ಲಿ ಬೇಕಾದಂಥ ತಳಿಗಳನ್ನು ಅಂದರೆ ವಿವಿಧತೆಯಲ್ಲಿರೋದನ್ನ ಶೇಖರಿಸಿ ಬೆಳೆದ್ರಿಂದ ನಮ್ಮ ದೇಶದಲ್ಲೇ 156 ರೀತಿಯ ಸ್ಥಳೀಯ ತಳಿಗಳು ಸಹ ಇದ್ದವು. ಅವನ್ನ ಕೆಲವು ಭಾಗದಲ್ಲಿ ಮೇಂಟೈನ್ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಹೇಳಿದ್ನಲ್ಲ 224 ತಳಿಗಳನ್ನ ಆಗಿನ ಕಾಲದಲ್ಲಿ ಹೇಳಿದ್ರು, ಅದರಲ್ಲಿ ನನಗೆ 95 ನಮಗೆ 150 ಬೇರೆ ಬೇರೆ ರೀತಿ ಇದ್ದವಿದ್ದಾವೆ, ಇನ್ನು ಉಳಿದವು ಡುಪ್ಲಿಕೇಟ್ ಆಗಿದ್ದಾವೆ. ಅಂದ್ರೆ ಇಲ್ಲೇ ನಾವು 70-80 ತಳಿಗಳನ್ನ ಕಳ್ಕೊಂಡಿದ್ವಿ ಕೇವಲ ಒಂದೇ ಒಂದು ಜಿಲ್ಲೆಯಲ್ಲಿ. ಆಗಿನ ವಿಜ್ಞಾನಿಗಳು ಅದರ ಬಗ್ಗೆ ಯಾರು ಮಹತ್ವ ಕೊಡಲಿಲ್ಲ. ಅವ್ರು ಬರೀ ಊಟ ಜಾಸ್ತಿ ಬೇಕಾಗಿತ್ತು, ಜಾಸ್ತಿ ಇಳುವರಿ ಬೇಕಾಗಿತ್ತು, ಜನಗಳಿಗೆ ಹೊಟ್ಟೆ ತುಂಬಿಸೋದಕ್ಕಷ್ಟೇ ನೋಡಿದ್ರಿಂದ ಆ ಟೈಮ್ನಲ್ಲಿ ಎಷ್ಟೋ ಸ್ಥಳೀಯವಾದ ತಳಿಗಳು ನಶಿಸಿ ಹೋಗ್ಬಿಟ್ಟು ಅದನ್ನ ಉಳಿಸ್ಕೊಳ್ಳಕ್ಕೆ ಈಗ ಮತ್ತೆ ಪ್ರಯತ್ನ ಪಡ್ತಿದ್ವಿ. ಹಿಂದಿನ ಕಾಲದ ಜನ ಸಾವಯವ ಕೃಷಿಯನ್ನೇ ಮಾಡ್ತಿದ್ರು, ಅವರಲ್ಲಿ ಕೆಮಿ ಯಾವರೂ ಸಹ ರಾಸಾಯನಿಕ ಉಪಯೋಗಿಸಿದ್ದಿಲ್ಲ. ಹಾಗಾಗ್ಬಿಟ್ಟು ಅವ್ರು 80-90 ವರ್ಷದಲ್ಲೂ ಸಹ ಹೊಲದಲ್ಲಿ ಕೆಲಸ ಮಾಡ್ತಿದ್ರು. ಈಗ ನಾವು ರಾಸಾಯನಿಕ ಉಪಯೋಗಿಸೋದ್ರಿಂದ ಅಲ್ಲಿ ನಮ್ಮ ದಿನನಿತ್ಯದಲ್ಲಿ ಎಲ್ಲ ರಾಸಾಯನಿಕವಿರೋದ್ರಿಂದ ನಮ್ಮ ಜೀವಿತಾವಧಿ ಕಡಿಮೆ ಆಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಇದೆಲ್ಲ ಅರಿತುಕೊಂಡು ಸರ್ಕಾರವೇ ಈಗ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದೆ. ಅಂದ್ರೆ ಹಿಂದೆ ಮಾಡ್ತಿದ್ದಂತ ರೈತ ಏನ್ ಮಾಡ್ತಿದ್ದ ಅದನ್ನೇ ಮತ್ತೆ ಮಾಡ್ರಿ ಅಂತೇಳಿ ಮತ್ತೆ ಅದೇ ರೀತಿ ನಾವೀಗ ಸಾವಯವ ಕೃಷಿಯಲ್ಲಿ ಹೋಗ್ತಾ ಇದ್ವಿ. ಅದಕ್ಕೂ ಸಹ ನಾವು ಈ ಸ್ಥಳೀಯ ತಳಿಗಳೇ ಮುಖ್ಯ, ಯಾಕಂದ್ರೆ ಈ ತಳಿಗಳಲ್ಲೇ ಆ ಗುಣಧರ್ಮದಲ್ಲಿ ಬೆಳೆಯುವಂತ ತಾಕತ್ತಿರೋದ್ರಿಂದ ನಾವು ಅವನ್ನೇ ಮತ್ತೆ ಉಪಯೋಗಿಸ್ಕೊಳ್ಬೇಕಾಗಿದೆ. ಸ್ಥಳೀಯ ತಳಿಗಳು ಆ ಪ್ರದೇಶಕ್ಕೆ ತಕ್ಕಂತೆ ತಮಗೆ ತಾವೇ ಅಳವಡಿಸ್ಕೊಂಡು ಬೆಳೆದವೆ. ಈಗ ನಾವು ಗಜಿನಿ ಭೂಮಿಯಲ್ಲಿ ಹೇಳಿದೆ, ಗಜಿನಿ ಭೂಮಿಯಲ್ಲಿ ಇರೋಂಥ ಅದೇ ಭತ್ತ ಕಗ್ಗ ಸಿರ್ಸಿಯಲ್ಲಿ ತಂದಾಕಿದ್ರೆ ಅದು ಬಿಳೆ ಕಗ್ಗ ಆಗುತ್ತೆ, ಅಂದರೆ ಅದರಲ್ಲಿ ಗುಣಧರ್ಮಗಳು ಬದಲಾಗ್ತವೆ. ಅದೇ ರೀತಿ ಆ ಪ್ರದೇಶದಲ್ಲೇ ಪಾಕೆಟಲ್ಲಿ ಬೆಳೆದಿದ್ದು ಅಲ್ಲೇ ಚೆನ್ನಾಗಿರ್ತದೆ ಮತ್ತೆ ಅಲ್ಲೇ ಪ್ರದೇಶದಲ್ಲಿ ಇರುವಂತಹ ಜನಕ್ಕೆ ಒಳ್ಳೆ ಉತ್ತಮವಾಗಿರೋದ್ರಿಂದ ತಳಿಗಳು ವೈವಿಧ್ಯತೆಯಿಂದ ಕೂಡಿದವೆ. ಅದೇ ರೀತಿ ನಾವು ಗುಲ್ಬರ್ಗ ಬೀದರ್ ಆ ಭಾಗದಲ್ಲಿ ಹೋದ್ರೆ ಬಹಳ ಕಡಿಮೆ ಬೆಳೆವೆ ನೀರು ಬರ್ತದೆ, ಅಂತ ಭಾಗದಲ್ಲೂ ಸಹ ಭತ್ತ ಬೆಳೀತಾರೆ. ಅಲ್ಲಿ 200-250 mm ಮಳೆ ಬರುವಂತ ಜಾಗದಾಗೂ ಭತ್ತ ಬೆಳೀತಾರೆ. ಇಲ್ಲಿ 4,000-5,000 mm ಮಳೆ ಬರುವಂತ ಜಾಗದಲ್ಲೂ ಭತ್ತ ಬೆಳೀತಾರೆ. ನೀರಿನಲ್ಲೇ ನಿಂತು ಬೆಳೆಯಂತ ಭತ್ತ ಬೆಳೆದಾವೆ. ಕೆಲವು ನದಿ ಪಾತ್ರದಲ್ಲಿ ಇರುತ್ತ ಜಾಗದಾಗ ಬೇರೆ ದಾರಿ ಇರೋದಿಲ್ಲ, ಅಂಥದ್ರಲ್ಲಿ ನೀರಿನಲ್ಲೇ ಬೆಳೀತವೆ. 8 ಮೀಟರ್ ನೀರಿನಲ್ಲಿ ಬೆಳೀತದೆ, ದೋಣಿಯಲ್ಲಿ ಹೋಗ್ಬಿಟ್ಟು ತೆನೆ ಕೊಯ್ಕ ಮಾಡ್ತಾರೆ. ಅದೇ ರೀತಿ ಜೋಳ ರಾಗಿ ಬೆಳೆದಂಗೆ ಭತ್ತ ಬೆಳೀತಾರೆ. ಅದು ಆ ಪ್ರದೇಶಕ್ಕೆ ತಕ್ಕಂತೆ ತಮ್ಮ ಗುಣಧರ್ಮವನ್ನೇ ಬದಲಿಸಿಕೊಂಡು ಭತ್ತ ಬೆಳೀತಾರೆ. ಆ ರೀತಿ ತಳಿಗಳು ಬೇರೆ ಬೇರೆ ರೀತಿ ಅಭಿವೃದ್ಧಿ ಬಂದಿದ್ದಾವೆ. ಈಗ ನಶಿಸಿರುವಂತಹ ಈ ಸ್ಥಳೀಯ ತಳಿಗಳು ಸಂರಕ್ಷಣೆ ನಮ್ಮ ಸಂಶೋಧನಾ ಕೇಂದ್ರ ಆಗಿರ್ಬೋದು, ನಿಮ್ಮಂತ ವಿಜ್ಞಾನಿಗಳು ಆಸಕ್ತಿಯಿಂದ ಈ ಸ್ಥಳೀಯ ತಳಿಗಳನ್ನು ಸಂರಕ್ಷಣೆ ಮಾಡಬೇಕಂತೇಳಿ ಮಾಡ್ತಾ ಇದ್ದಾರೆ. ನೀವು ಅಷ್ಟೇ ಮಾಡಿದ್ರೆ ಸಾಲತ್ತು, ರೈತರು ಇದರಲ್ಲಿ ಕೈ ಜೋಡಿಸಿದ್ರು ಒಳ್ಳೇದು, ಜೋಡಿಸ್ತಾ ಇದ್ದಾರೋ ಹೇಗೆ? ಇಲ್ಲ, ಇದು ರೈತರ ಪಾತ್ರನೇ ಮುಖ್ಯವಾಗಿರುತ್ತೆ. ನಾವು ಏನೇ ಸಂಶೋಧನೆ ಮಾಡಿದ್ರು ಅದು ರೈತರ ಹೊಲದಲ್ಲೇ ಅದು ಅಭಿವೃದ್ಧಿ ಹೊಂದಲಿಲ್ಲ ಅಂದ್ರೆ ನಮ್ಮ ಸಂಶೋಧನೆ ಕೇವಲ ಸಂಶೋಧನಾ ಕೇಂದ್ರಕ್ಕೆ ಅಥವಾ ಅಲ್ಲಿರುವಂತ ಪ್ರಯೋಗಾಲಯಕ್ಕೆ ಸೀಮಿತವಾಗ್ಬಿಡ್ತದೆ. ಆದರೆ ನಮ್ದು ಊಟ ಇಲ್ಲದಲ್ಲೇ ಬದುಕಿಲ್ಲ, ಹಂಗಾಗ್ಬಿಟ್ಟು ರೈತ ಅದರಲ್ಲಿ ಇರಲೇಬೇಕು. ಅದಕ್ಕೆ ನಮ್ಮ ಭಾರತದ ರೈತನ ಬೆನ್ನೆಲುಬು ಅಂತೀವಿ. ಅದೇ ರೀತಿ ಭತ್ತ ತಳಿ ಅಭಿವೃದ್ಧಿ ನಾವು ಏನೇ ಮಾಡಿದ್ರು, ಏನೇ ನಾವು ಒಂದು ಹೊಸದು ತಳಿ ತಂದ್ರು, ರೈತರು ನಮ್ಮಲ್ಲಿ ಯಾವಾಗಲೂ ಜೊತೆಗೂಡ ಇರ್ತಾರೆ. ಆಮೇಲೆ ನಮ್ಗೆ ಯಾವುದೇ ಇಷ್ಟೆಲ್ಲ ಭತ್ತ ಸಿಗ್ಬೇಕಾದ್ರು ರೈತರ ಸಹಯೋಗದಲ್ಲೇ ಸಿಗುತ್ತೆ. ಆಮೇಲೆ ಅದನ್ನು ಅಭಿವೃದ್ಧಿಪಡಿಸಿದ್ಮೇಲೆ ಅವರೇ ಹೇಳೋದು ನಮ್ಗೆ ಉತ್ತರ, ಓ ಈ ತಳಿ ಚೆನ್ನಾಗಿ ಬರುತ್ತೆ. ನಾವು ಕೊಡುವಂಥ ವಿವಿಧ ತಳಿಗಳಲ್ಲಿ ರೈತರು ಏನು ನಮ್ಗೆ ಹೇಳ್ತಾರೆ ಇದು ಉತ್ತಮ ಆಗಿದೆ ಅನ್ನೋ ಅದನ್ನೇ ನಾವು ಆ ಪ್ರದೇಶಕ್ಕೆ ಶಿಫಾರಸು ಮಾಡ್ತೀವಿ. ರೈತರ ಸಹಭಾಗಿತ್ವ ಇರಲೇಬೇಕು, ಐತೆ, ಯಾವಾಗಲೂ ಇದೆ. ಅದರಲ್ಲಿ ಅನೇಕ ರೈತರು ನಾನು ನೋಡಿದ್ದೇನೆ, ಅವರು 100+ ಭತ್ತವನ್ನು ತಮ್ಮ ತಾಕಿನಲ್ಲಿ ಬೆಳೀತಾ ಇದ್ದಾರೆ. ಅವರು ಆಸಕ್ತಿಯಿಂದ ಬೆಳೀತಾ ಇದ್ದಾರೋ ಅಥವಾ ನಿಮ್ಮ ಒಂದು ಮಾರ್ಗದರ್ಶನದಲ್ಲೂ ಹೇಗೆಂತ? ಎರಡು, ಈ ಮಾರ್ಗದರ್ಶನಕ್ಕಿಂತ ಅವ್ರ ಆಸಕ್ತಿ ಬಹಳ ಮುಖ್ಯ. ಆಸಕ್ತಿ ಇಲ್ಲಾಂದ್ರೆ ನಾವು ಎಷ್ಟು ಮಾರ್ಗದರ್ಶನ ಮಾಡಿದ್ರು ನಡೆಯೋದಿಲ್ಲ. ಅವರು ಆಸಕ್ತಿ ಇದ್ರೆ ಅಂತ ರೈತರಿಗೆ ನಾವು ಕೆಲವು ಉತ್ತಮವಾದ ತಳಿಗಳನ್ನು ಅವರ ಭಾಗಕ್ಕೆ ಬೇಕಾದ ಒಂದು ಕೊಟ್ಟು ಅವರು ಅದನ್ನ ಸ್ಥಳೀಯವಾಗಿ ಬೆಳೆದು ಪಕ್ಕದಲ್ಲಿ ಇದ್ದಂತ ರೈತರಿಗೂ ತೋರಿಸಿ ಅವರು ಅವ್ರಿಗೂ ಕೊಟ್ಟು ಬೆಳೀತಾ ಇದ್ದಾರೆ. ಕೆಲವೇ ಕೆಲವು ರೈತರು ಅದನ್ನ ಅವಾರ್ಡ್ ತರಕ್ಕೋಸ್ಕರ ಹಿಂಗೆ ಅಂತ ಜನ ಅನ್ಬೋದು. ಆದರೆ ಅವನಿಗೆ ಅಷ್ಟು ಜಾಗ ಅವ್ರ ಪ್ರದೇಶ ಕಳ್ಕೊಂಡು ಅದನ್ನ ಬೆಳಿಬೇಕಾದ್ರೆ ಅವನಿಗೆ ಆಸಕ್ತಿ ಇದ್ರೇ ಸಾಧ್ಯ. ಅದು ರೈತರಲ್ಲಿ ಆಸಕ್ತಿಯಿಂದಲೇ ಕೆಲವರಿಗೆ ನಮ್ಮ ಉತ್ತರ ಕನ್ನಡದಲ್ಲಿ 200 ರೈತರು ಇದ್ದಾರೆ, ಅವರಲ್ಲಿ 50-60 ತಳಿಗಳನ್ನ ಅವ್ರು ಎಲ್ಲೆಲ್ಲಿಂದ ಹೋದಾಗೆಲ್ಲ ತಂದು ಬೆಳೀತಾ ಇದ್ದಾರೆ. ಅದು ಅವ್ರ ಆಸಕ್ತಿ. ಈಗ ಎಲ್ಲ ಸ್ಟಾಂಪ್ ಕಲೆಕ್ಟ್ ಮಾಡ್ತಾರೆ, ಹಣ ಕಲೆಕ್ಟ್ ಮಾಡ್ತಾರೆ, ಏನೇನೋ ಮಾಡ್ತಿರ್ತಾರೆ. ಅದೇ ರೀತಿ ನಮ್ಮ ರೈತರು ಕೆಲವರು ವಿವಿಧ ತಳಿಗಳನ್ನು ಬೆಳೀತಿದ್ದಾರೆ. ಕಪ್ಪು ಭತ್ತ, ಕಪ್ಪು ಅಕ್ಕಿ ಬೆಂಗಾಲ್ ಸೈಡ್ ಇರ್ತಿತ್ತು ಮುಂಚೆ, ಈಗ ಕೆಲವು ರೈತರು ಕಪ್ಪು ಅಕ್ಕಿ ತಂದು ಅವ್ರ ಹೊಲದಲ್ಲಿ ಬೆಳೆದು ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ಇಷ್ಟ, ಅಂದ್ರೆ ಅವರ ಒಂದು ಉತ್ಸುಕತೆಯಿಂದ ಅವರು ಇದರಿಂದ ಬೆಳೀತಾ ಇದ್ದಾರೆ. ನಾವು ಅವರಿಗೆ ಮಾಹಿತಿ ಕೊಡ್ಬೋದು ಅಷ್ಟೇ, ಬಿಟ್ರೆ ಅವ್ರ ಇಷ್ಟ ಇಲ್ಲ ಅಂದ್ರೆ ಬೆಳೆಯಕ್ಕಾಗಲ್ಲ. ನೀವು ಕೆಲವೊಂದಿಷ್ಟು ನಮ್ಮ ಸ್ಥಳೀಯ ಅಕ್ಕಿಯಲ್ಲಿರುವಂತಹ ಅನೇಕ ಉತ್ತಮ ಗುಣಗಳನ್ನ, ಅದರೊಳಗೆ ಪೋಷಕಾಂಶ ಇರ್ಬೋದು ಅಥವಾ ಬೇರೆ ಬಣ್ಣ ಇರ್ಬೋದು ಅದು ಆಕರ್ಷಣೆ ಇರ್ಬೋದು, ಇವೆಲ್ಲವನ್ನು ಗುರುತಿಸಿ ನಾವು ಹೈಬ್ರಿಡ್ದಲ್ಲಿ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಮಾಡ್ತಾ ಇದ್ದೀವಿ. ಅದು ಮತ್ತೆ ಜನರಿಗೆ ಲಭ್ಯ ಆಗುವಾಗಿ ನೋಡ್ಕೊಳ್ಳೋದು ಮುಖ್ಯ. ಯಾಕಂದ್ರೆ ನಮ್ಮಲ್ಲಿ ಅನೇಕ ಜನರು ಪೋಷಕಾಂಶಗಳ ಕೊರತೆಯಿಂದ ಬಳಲ್ತಾ ಇದ್ದಾರೆ, ಅವರ ಒಂದು ಈ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಂಶೋಧನೆ ಹೆಚ್ಚು ಹೆಚ್ಚು ಫಲಪ್ರದ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಇದು ನಮ್ಮ ಈ ಗುಣಮಟ್ಟವನ್ನು ಅವನ್ನೆಲ್ಲನೂ ನೋಡಿಕೊಂಡು ಅವನ್ನೆಲ್ಲನೂ ಮಾಡಿದ್ದು ಈ ಸದ್ಯಕ್ಕೆ ಎಷ್ಟು ಯಶಸ್ಸಾಗಿದೆ, ಎಷ್ಟು ನಮಗೆ ಆಶಾ ಫಲಪ್ರದವಾಗಿದೆ ಅಂತ. ಇದ್ರ ಬಗ್ಗೆ ಮಾಹಿತಿ ಹೇಳಬೇಕಾದ್ರೆ, ನಾವು 2000 ನಾವೇನು ಕಬ್ಬಿಣ ಮತ್ತು ಸತುವಿನ ಅಂಶವನ್ನು ಅಳವಡಿಸಿದಂಥ ತಳಿಗಳ ಬಗ್ಗೆ ಮಾತಾಡಿದೆ. ಅದೀಗ ನಮ್ಮ ದೇಶದಲ್ಲಿ 3-4% ಪ್ರದೇಶದಲ್ಲಿ ಪ್ರಚಲಿತವಾಗಿದೆ. ಅಂದರೆ ನಾವು ಬಿಡುಗಡೆ ಮಾಡಿ ಕೇವಲ 3 3% ಪ್ರದೇಶದಲ್ಲಿ ರೈತರು ಬೆಳೀತಾ ಇದ್ದಾರೆ. ಅಂದರೆ ಅದರ ಉಪಯೋಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ಜನಮಾನಸದಲ್ಲಿ 70-80% ಪ್ರದೇಶದಲ್ಲಿ ಈ ರೀತಿಯ ತಳಿಗಳೇ ಬೆಳಿಬಹುದು. ಅದರಿಂದ ಒಳ್ಳೆ ಇಳುವರಿನೂ ಸಿಗುತ್ತೆ, ಆಮೇಲೆ ರೈತರಿಗೆ ಒಳ್ಳೆ ಬೆಳೆನೂ ಸಿಗುತ್ತೆ, ಅವನ ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಸಿಗುತ್ತೆ. ಅದೇ ರೀತಿ ಸಾವಯವಕ್ಕೂ ನಿಖರವಾಗಿ ಬೇರೆ ರೀತಿ ಬೆಲೆ ಕೊಡ್ತಾ ಇದ್ದಾರೆ. ಈಗ ಸಾಮಾನ್ಯವಾದಂಥ ಅಕ್ಕಿಯನ್ನು ನಾವು 30-40 ಕೆ ಜಿ ಅಲ್ಲಿ ತಗೊಂಡ್ರೆ, ಸಾವಯವದಿಂದ ಬೆಳೆದಂಥ ಅಕ್ಕಿನ 70-80 ಕೊಟ್ಟು ತಗೊಳ್ಳುವಂಥವ್ರು ಈಗ ಭಾಳ ಜನ ಇದ್ದಾರೆ. ಕೆಲವು ರೈತರು ಅದೇನ್ನೇ ಮಾಡ್ತಾ ಇದ್ದಾರೆ, ಸಾವಯವ ಬೆಳೆದು ಅದನ್ನು ಅಕ್ಕಿ ಮಾಡಿ ಮಾರ್ತಾ ಇದ್ದಾರೆ. ಯಾಕಂದರೆ ಈಗಿನ ನಮ್ಮ ಜಗತ್ತಿನಲ್ಲಿ ಸಾವಯವಕ್ಕೆ ಉತ್ತಮವಾದ ಬೆಲೆ ಬರ್ತಾ ಇದೆ. ಅಂದರೆ ಅದರ ಮಹತ್ವವನ್ನು ಎಲ್ಲರೂ ಈಗ ಕಂಡಿಟ್ಕೊಂಡಿರೋದ್ರಿಂದ ದೇಶ ವಿದೇಶಗಳಲ್ಲೂ ಸಹ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದಾರೆ. ಅದೇ ರೀತಿ ಅದರಲ್ಲಿ ನಮಗೆ ಸ್ಥಳೀಯ ತಳಿಗಳೇ ಅದರಲ್ಲಿ ಉತ್ತಮ ಆದವು. ರೈತರು ಬೆಳೀತಾರೆ, ಅದಕ್ಕೆ ಅವ್ರಿಗೆ ಉತ್ತಮ ಆಗ್ತಿದೆ, ಅವ್ರಿಗೆ ಅನುಕೂಲ ಆಗ್ತಾ ಇದೆ. ಆದರೆ ಅದನ್ನು ಸರ್ಕಾರದಿಂದ ನಿಖರವಾಗಿ ಅದನ್ನು ಒಂದು ಮಾರುಕಟ್ಟೆ ವ್ಯವಸ್ಥೆ ಮತ್ತು ಅವರಿಗೆ ಬೇಕಾಗಿದ್ದಂಥ ಸವಲತ್ತುಗಳ ಒದಗಿಸಿದರೆ ರೈತರಲ್ಲಿ ಏನು ನಾವು ನೋಡ್ತಿದ್ದೀವಿ, ಸೂಸೈಡ್ ಆಗಿರ್ಬೋದು ಅಥವಾ ಅವರು ಏನೋ ಸಾಲಗಾರ ಆಗಿರೋದು, ಇವೆಲ್ಲದಕ್ಕೂ ಕಾರಣ ಅವರಿಗೆ ನಿಖರವಾದ ಬೆಲೆ ಸಿಗಲಿರುತ್ತೆ. ಉತ್ತಮವಾದ ಬೆಳೆಗೆ ಉತ್ತಮವಾದ ಬೆಲೆ ಸಿಕ್ತು ಅಂದರೆ ಆ ರೈತ ಯಾವತ್ತೂ ಇನ್ನೊಬ್ರಿಗೆ ಕೈಗೊಟ್ಟೋದಿಲ್ಲ. ಅದಕ್ಕೆ ವಿಜ್ಞಾನಿಗಳಾಗಿ ನಾವು, ಸರ್ಕಾರ, ಎಲ್ಲರೂ ಸಹಕರಿಸೋರಿಗೆ ಒಂದು ಭರವಸೆ ಕೊಟ್ಟರೆ ರೈತ ನಮ್ಗೆ ಊಟ ಕೊಟ್ಟೆ ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಏನು ಅಂತೇಳಂದ್ರೆ, ಸಾಮಾನ್ಯವಾಗಿ ಇತ್ತೀಚೆಗೆ ಬಹಳ ಚರ್ಚೆಗೆ ಬರುವಂಥದ್ದು, ಸಾವಯವ ಕೃಷಿ ಪದ್ಧತಿಗೆ ಹೆಚ್ಚು ಮಹತ್ವ ಕೊಡಬೇಕು, ಪಾರಂಪರಿಕ ಕೃಷಿಗೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನುವಂಥದ್ದು. ಆ ರೀತಿ ಕೃಷಿ ಮಾಡಬೇಕಾಯ್ತು ಅಂದರೆ ನಮ್ಮ ಸ್ಥಳೀಯ ತಳಿಗಳೇ ಬೇಕು, ಹೈಬ್ರಿಡ್ ತಳಿಗಳು ಅಂತ ಇದಕ್ಕೆ ಒಗ್ಗಲ್ಲ ಅನ್ನುವಂಥದ್ದು. ಒಟ್ಟು ನಮ್ಮ ದೇಶದ ಆಹಾರವನ್ನು ನಾವು ಸಾವಯವದಲ್ಲಿ ಬೆಳೆದು ಬೇಡಿಕೆಗೆ ತಕ್ಕಷ್ಟು ಬೆಳಿಲಿಕ್ಕೆ ಸಾಧ್ಯನೋ ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಯಾಕಂದರೆ ಶ್ರೀಲಂಕಾದೊಳಗೆ ಮೊದಲ ಮಕ್ಕಳಿಗೆ ಮಾಡಲಿಕ್ಕೆ ಹೋಗಿ ಅವ್ರು ಕೈ ಸುಟ್ಟುಕೊಂಡಿರುವಂಥ ಉದಾಹರಣೆನೂ ನಮಗಿದೆ. ಒಬ್ಬ ವಿಜ್ಞಾನಿಯಾಗಿ ಏನು ಹೇಳ್ತೀರಿ? ಇದು ಒಂದೇ ದಿನದಲ್ಲಿ ಆಗೋಕ್ಕೆ ಇದು ಮೆಷಿನ್ ಅಲ್ಲ, ಭೂಮಿ. ಭೂಮಿಯನ್ನು ಸಾವಯವ ಕೃಷಿಗೆ ಅಳವಡಿಸ್ಕೊಳ್ಳೋಕ್ಕೆ ಕನಿಷ್ಠ 5 ಬೇಕು. ಈ ವರ್ಷದಿಂದ ನಾವು ರಾಸಾಯನಿಕವನ್ನು ಬಂದ್ ಮಾಡಿದರೆ ನಿಧಾನಕ್ಕೆ ಆ ಭೂಮಿಯನ್ನು ಫಲವತ್ತತೆಯನ್ನು ಬದಲಾಯಿಸ್ಕೊಂತ ಹೋಗಬೇಕಾಗತ್ತೆ. ಅಂದರೆ ಒಂದೇ ಹೆಸರಿಗೆ ನಾವು ನಿಲ್ಲಿಸಬಾರ್ದು. ಈ ವರ್ಷ 50% ರಾಸಾಯನಿಕ ಹಾಕೋದು, ಮುಂದಿನ ವರ್ಷ 25% ಈ ರೀತಿ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ನಾವು ಸಾವಯವ ಅಂದಕ್ಕೆ ನಾವು ದನ ಕರುಗಳು ಬೇಕು, ಕೊಟ್ಟಿಗೆ ಗೊಬ್ಬರ ಬೇಕು. ಆಮೇಲೆ ಅದನ್ನು ನಾವು ಯಾವಾಗ ಬೆಳೆಸ್ಕೊಂತ ಹೋದರೆ 5 ನಾವು ಯಾವುದೇ ಭೂಮಿಯನ್ನು ಸಾವಯವಕ್ಕೆ ಬದಲಾಯಿಸಿ ಇವತ್ತು ಏನು ನಾವು ಇಳುವರಿ ತಗೊಂತಾ ಇದ್ದೀವಿ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿ, ಅದಕ್ಕಿಂತ ಹೆಚ್ಚು ಇಳುವರಿಯನ್ನು ಪಡಿಬೋದು. ಆಮೇಲೆ ನಮ್ಮ ದೇಶಕ್ಕೆ ಬೇಕಾದಂಥ ಆಹಾರವನ್ನು ನಾವು ಸಾವಯವದಲ್ಲೇ ಬೆಳಿಬೋದು. ಆದರೆ ಅದಕ್ಕೆ ಒಂದೇ ದಿನದಲ್ಲಿ ಅಥವಾ ಒಂದೇ ಸೀಸನ್ನಲ್ಲಿ ಮಾಡೋಕ್ಕಾಗಲ್ಲ. ನಾವು ಅದಕ್ಕೋಸ್ಕರ ಕಷ್ಟಪಟ್ಟು 5-6 ವರ್ಷ ಅಷ್ಟು ಭೂಮಿಯನ್ನು ಸಿದ್ಧತೆ ಮಾಡಬೇಕಾಗುತ್ತೆ. ಅದರಲ್ಲಿರೋಂಥ ಕ್ರಿಮಿಗಳು, ಅದರಾಗಿರೋಂಥ ಸೂಕ್ಷ್ಮ ಜೀವಿಗಳೆಲ್ಲ ಬದಲಾಗಿರ್ತವೆ. ರಾಸಾಯನಿಕ ಉಪಯೋಗಿಸಲಿದ್ದರೆ ಎಷ್ಟೋ ಸೂಕ್ಷ್ಮ ಜೀವಿಗಳು ಸತ್ತೋಗಿರ್ತವೆ. ಅದು ಅಲ್ಲದೆ ನಮಗೆ ಗೊತ್ತಿರುವಂತೆ ಎರೆಹುಳು ಏನಿದೆಯಲ್ಲ, ಎರೆಹುಳುಗಳು ಸಹ ಬದುಕೋದಿಲ್ಲ ರಾಸಾಯನಿಕ ಜಾಸ್ತಿ ಆದರೆ. ಅದನ್ನು ನಾವು ಎರೆಹುಳುಗಳು ಸಂಖ್ಯೆ ಜಾಸ್ತಿ ಆಗಬೇಕಾದ್ರೆ ನಾವು ಸಾವಯವಕ್ಕೆ ಹೋಗಬೇಕು. ಒಂದೇ ವರ್ಷದಲ್ಲಿ ಎರೆಹುಳು ಸಂಖ್ಯೆ ಜಾಸ್ತಿ ಆಗೋದಿಲ್ಲ, ನಿಧಾನವಾಗಿ ಮಾಡಿ. ಸಡನ್ನಾಗಿ ಒಂದೇ ದಿವಸ ಒಂದೇ ವರ್ಷದಲ್ಲಿ ಮಾಡಿಬಿಟ್ಟು ನಾವು ಮುಂದಿನ ವರ್ಷ ಸಾವಯವ ಹೋಗ್ತೀವಿ ಅಂದರೆ ಇಳುವರಿ ಬರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮತ್ತೆ ಬರಬೇಕಂದ್ರೆ 5-6 ವರ್ಷ ನಿರಂತರವಾಗಿ ಮಾಡಿದರೆ ಯಾವುದೇ ಒಂದು ಭೂಮಿಯಿಂದ ಸಾವಯವ ಕೃಷಿಯಲ್ಲೇ ಉತ್ತಮವಾದ ಇಳುವರಿಯನ್ನು ಪಡೆದು ನಮ್ಮ ದೇಶದ ಆಹಾರ ಲಭ್ಯತೆಯನ್ನು ಸಹ ಮಾಡಬಹುದು. ಅವಾಗ ಹೈಬ್ರಿಡ್ ಎಲ್ಲ ಬಿಟ್ಬಿಡ್ಬೋದಾ? ಇಲ್ಲ, ಹೈಬ್ರಿಡು ಅಥವಾ ಸಂಕರಣ ತಳಿ ಇರ್ಬೋದು ಅಥವಾ ಸ್ಥಳೀಯ ತಳಿ ಇರ್ಬೋದು ಅಂತ ವ್ಯತ್ಯಾಸ ಆಗೋದಿಲ್ಲ. ಸಂಕರಣ ತಳಿಯಲ್ಲಿ ಏನಂದ್ರೆ ಅದು ಇಳುವರಿ ಹೆಚ್ಚು ಕೊಡುವಂತ ಶಕ್ತಿ ಇರುತ್ತೆ. ಅದಕ್ಕೆ ತಕ್ಕನಾದಂತಹ ನಾವು ಪೌಷ್ಟಿಕಾಂಶ ಕೊಟ್ಟರೆ ಆ ತಳಿ ಏನು ಕೆಟ್ಟದಲ್ಲ. ಈಗ ನಮ್ಮ ಸ್ಥಳೀಯ ತಳಿದು 8-9 ಕ್ವಿಂಟಲ್ ಇಳುವರಿ ಕೊಡುತ್ತೆ ನಾವೆಲ್ಲ ಕೊಟ್ಟರೆ. ಅದೇ ಭಾಗದಲ್ಲಿ, ಅದೇ ಸಾವಯವ ಭಾಗದಲ್ಲಿ ನಾವು ಸಂಕರಣ ತಳಿಗಳನ್ನು ಹಾಕಿದ್ರೆ 20-25 ಕ್ವಿಂಟಲ್ ಇಳುವರಿ ಬರುತ್ತೆ. ಸಾವಯವದಲ್ಲಿ ಬೆಳೆದಿದ್ದಾರೆ. ನನ್ನ ಸಂಶೋಧನಾ ಕೇಂದ್ರದಲ್ಲೇ ನಾವೇ ಅಳವಡಿಸ್ಕೊಂಡು ನೋಡಿದ ಪ್ರಕಾರ ಕೊಟೋರಿಯಂ ಅಂತೇಳಿ ಇಲ್ಲಿ ಒಂದು ಕಾಂಗ್ರೆಸ್ ಕಸ ಅಂತ ಬೆಳೀತಾರೆ, ಕಾರ್ಡ್ನಲ್ಲಿ ಸಿಗುತ್ತೆ, ಅದನ್ನೇ ಹಾಕ್ಬಿಟ್ಟು ನಾವು ಏನು ರೆಕಮೆಂಡೆಡ್ ಡೋಸ್ ಇದೆಯಲ್ಲ ನಮ್ಮ ಸುಧಾರಿತ ಬೇಸಾಯ ಕ್ರಮಗಳಲ್ಲಿ ಏನು ಹೇಳಿದಾರೋ ಅಲ್ಲಿ ಎಷ್ಟು ಇಳುವರಿ ಬರುತ್ತೋ ಅಷ್ಟೇ ಇಳುವರಿ 6ನೇ ವರ್ಷದಲ್ಲಿ ನಾವು ಪಡೆದಿದ್ದೇವೆ ಸಾವಯವ ರೀತಿಯಿಂದಲೇ ಅದೇ ತಳಿಯಲ್ಲಿ. ಈಗ ನಮಗೆ 18 ಕ್ವಿಂಟಲ್ ಏನು ಬರ್ತಿತ್ತು ಅಲ್ಲೂ ಸಹ 18-20 ಕ್ವಿಂಟಲ್ ಸಾವಯವ ರೀತಿಯಲ್ಲಿ 6ನೇ ವರ್ಷದಲ್ಲಿ ಬಂದಿದೆ. ಅಂದರೆ ಇದರ ಅರ್ಥ ಇಷ್ಟೇ, ನಾವು ಭೂಮಿಯನ್ನು ಅದಕ್ಕೆ ತಕ್ಕನಾಗೆ ಬದಲಾಯಿಸಬೇಕು. ಆಮೇಲೆ ಕೊಟ್ಟಿಗೆ ದನಕರುಗಳು ಸಾಕಬೇಕು, ಡೈರಿ ಇರಬೇಕು, ಕೋಳಿ ಸಾಕಬೇಕು, ಅದರಿಂದ ಬರೋಂಥ ಉತ್ಪನ್ನಗಳನ್ನ ಭೂಮಿಗೆ ಹಾಕಬೇಕು, ಭೂಮಿಯಿಂದ ಬರೋಂಥ ಉತ್ಪನ್ನನ ಅವಕ್ಕೆ ಸಾಕಕ್ಕೆ ಯೂಸ್ ಮಾಡ್ತೀವಿ. ಆವಾಗ ಅದು ರೀತಿ ಚಕ್ರ ತಿರುಗ್ತಾ ಇದ್ರೆ ಕರೆಕ್ಟ್ ಆಗುತ್ತೆ. ನಾವು ಬರೀ ನಾವು ಇವತ್ತು ರಾಸಾಯನಿಕ ನಿಲ್ಲಿಸ್ಬಿಟ್ವಿ, ನಾಳೆಯಿಂದ ಎಲ್ಲಿಂದಲೋ ತಂದ್ಬಿಟ್ಟು ವರ್ಮಿಂಗ್ ಕಂಪೋಸ್ಟ್ ತಂದು ಏನು ಮತ್ತೇನೋ ತಂದು ಸಾವಯವ ರೀತಿಯಲ್ಲಿ ಬೆಳಿತೀವಿ ಅಂದರೆ ಒಂದೇ ವರ್ಷದಲ್ಲಿ ನಾವು ಇಳುವರಿ ಜಾಸ್ತಿ ಮಾಡೋಕ್ಕಾಗಲ್ಲ. ಅಂದರೆ ಭೂಮಿಯ ಫಲವತ್ತತೆ ನಾವು ಬದಲಾಯಿಸ್ಬೇಕು. ಹೊರಗಡೆಯಿಂದ ನಾವು ಎಷ್ಟು ಹಾಕಿದ್ರೂ ಅದು ಉಪಯೋಗ ಆಗೋದಿಲ್ಲ. ನಾವೆಷ್ಟೇ ಗ್ಲುಕೋಸ್ ತಂದ್ರೂ ಊಟ ಮಾಡ್ದಂಗೆ ಆಗಲ್ಲ. ಇದು ಅಷ್ಟೇ, ಊಟದಿಂದಲೇ ನಾವು ಅದನ್ನು ಹೆಂಗೆ ನಾವು ನಮ್ಮ ದೇಹ ಬಳಸ್ಕೊಂತೀವಿ ಹಂಗೆ ಭೂಮಿಗೂ ಸಹ ಊಟ ಸಾವಯವ ರೀತಿಯಲ್ಲಿ ಕೊಟ್ಟು ಅದನ್ನು ಫಲವತ್ತತೆ ಅಭಿವೃದ್ಧಿಪಡಿಸ್ಬೇಕು, ಅವಾಗ ನಾವು ಪಡಿಬಹುದು. ಕೊಟ್ಟರೆ ಇಂಥ ಒಂದು ಸಂದರ್ಭದೊಳಗೆ ಒಬ್ಬ ಮುಖ್ಯ ವಿಜ್ಞಾನಿಯಾಗಿ ಏನ್ ಹೇಳ್ತೀರಿ ರೈತರಿಗೆ? ರೈತರಿಗೆ ಹೇಳೋದಷ್ಟೇ, ನೀವು ಯಾವ ನಿಮ್ಮ ಪ್ರದೇಶಕ್ಕೆ ಸೂಕ್ತವಾದ ಯಾವುದೇ ತಳಿ ಇರ್ತದೆ ಅದ ಗುಣಮಟ್ಟ ಧರ್ಮವನ್ನು ಉತ್ತಮವಾಗಿದ್ರೆ ಅದನ್ನೇ ಅಳವಡಿಸ್ಕೊಂಡು ಸಾವಯವ ರೀತಿಯಲ್ಲಿ ಬೆಳೆದ್ರೆ ಆರೋಗ್ಯನೂ ಉತ್ತಮ ಆಗುತ್ತೆ. ಆದರೆ ನಮ್ಮಲ್ಲಿರೋಂಥ ಒಂದೇ ನ್ಯೂನತೆ ಅಂದರೆ ಮಾರುಕಟ್ಟೆ. ಅದನ್ನು ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ಒಂದು ಉತ್ತಮವಾದ ಮಾರುಕಟ್ಟೆ ನಮ್ಮ ರೈತರಿಗೆ ಕೊಟ್ಟರೆ ಅವರು ಬೆಳೆಗೆ ಒಳ್ಳೆ ಬೆಲೆ ಸಿಗುತ್ತೆ. ಅದನ್ನು ಬಿಟ್ಟರೆ ನಮ್ಮ ರೈತರು ಈಗೇನು ಬೆಳೀತಿದ್ದಾರೆ, ಅವರು ಉತ್ತಮವಾಗೇ ಬೆಳೀತಿದ್ದಾರೆ ಆದರೆ ಅವ್ರಿಗೆ ಬೆಲೆ ಸಿಗ್ತಿಲ್ಲ. ಅದರಿಂದ ಅವರು ಕೃಷಿ ಬಿಟ್ಟು ಬೇರೆ ಎಲ್ಲ ಇದಕ್ಕೆ ಆಟಿ ಕಚೇರಿಗೆ ಹೋಗ್ತಿದ್ದಾರೆ ಅಥವಾ ಯಾವುದೋ ಒಂದು ಇಂಡಸ್ಟ್ರಿಗೆ ಹೋಗ್ತಿದ್ದಾರೆ. ಕೃಷಿ ಭೂಮಿಯೆಲ್ಲ ಬದಲಾವಣೆ ಆಗ್ತಿರೋ ಕಾರಣ ರೈತರಲ್ಲ, ನಮ್ಮಲ್ಲಿರುವಂಥ ಸಿಸ್ಟಮ್ ಸರಿಯಿಲ್ಲ. ಆ ವ್ಯವಸ್ಥೆಯನ್ನು ನಿಖರವಾಗಿ ಮಾಡಿದರೆ, ಅವ್ರಿಗೆ ಅನುಕೂಲ ಆಗಂಗೆ ಮಾಡಿದರೆ ಅವರು ಕೃಷಿಯಿಂದ ಹೋಗಕ್ಕೆ, ಯಾವುದೇ ರೈತನು ಕೃಷಿ ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಆದರೆ ಅವ್ನು ಬದುಕಬೇಕಂದ್ರೆ ಕೃಷಿ ಬಿಟ್ಟು ಹೋದರೆ ಬದುಕ್ತೀನಿ ಅನ್ನೋವಂಥ ಪರಿಸ್ಥಿತಿ ಬಂದಿರೋದ್ರಿಂದ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ. ನಾವು ಅವರಿಗೆ ಸರಿಯಾದ ಸವಲತ್ತು ಕೊಟ್ಟರೆ ಕೃಷಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಒಳ್ಳೆಯದು ಡಾಕ್ಟರ್ ಸುರೇಂದ್ರ ಅವರೇ, ಇಷ್ಟೆಲ್ಲ ನಮ್ಮ ಭತ್ತದ ತಳಿ ಅವುಗಳ ಇವತ್ತಿನ ಪರಿಸ್ಥಿತಿ, ನಾವು ಕೂಡ ಏನೇನು ಮಾಡ್ತಾ ಇದ್ದೀವಿ, ರೈತರ ಪಾತ್ರ ಏನು ಇವತ್ತು ಬದಲಾದಂಥ ಸಂದರ್ಭದೊಳಗೆ, ರೈತರು ಹೇಗೆ ಭೂಮಿ ಜೊತೆ ಒಗ್ಗೋಬೇಕು, ಭೂಮಿಯನ್ನು ನಮಗೆ ಒಗ್ಗುವ ಹಾಗೆ ಮಾಡಬೇಕು ಅನ್ನೋಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳು ಹಾಗೂ ಸಂರಕ್ಷಣೆ ಕುರಿತು ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಪ್ರಧಾನ ವಿಜ್ಞಾನಿಗಳಾದ ಪ್ರೊಫೆಸರ್ ಪಿ ಸುರೇಂದ್ರ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಎಚ್ಪಿ ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಹರ ಹರ ಹರ ಹರ ಅನ್ನವಾಲಿ ಪಾರವಾಲಿ ಹರ ಹರ ಹರ ಹರ ಅನ್ನವಾಲಿ ಮುಂದೆ ಕೇಳಿ ಪಾಪಿ ಜ್ಞಾತಕ ಬೇಕು ಪರಮತತ್ವದ ಬೋಧ. ಪಾಪಿ ಜ್ಞಾತಕ ಬೇಕು ಪರಮತತ್ವದ ಬೋಧ, ಕೋಪಿ ಜ್ಞಾತಕ ಬೇಕು. ಓಪಿ